ಹಲವಾರು ಸ್ವರಗಳು ಇದ್ದಂತೆ ಸ್ಪರ್ಶ. ಆಮೇಲೆ ಯಾಗಾಲ ವಾಶಾಶಾಸ ಹಾಡಾಕ್ಷ ಹತ್ತು ಇಪ್ಪತ್ತೈದು ಹದಿನಾಲ್ಕು ಹತ್ತು ಒಟ್ಟಿಗೆ ಐವತ್ತು ಪಕ್ಷ. ಈ ಮೊದಲನೇದು ಹದಿನಾಲ್ಕು ಸ್ವರಗಳು, ಅನಂತರ ಸ್ಪರ್ಶಗಳು, ಕೊನೆಯವರಿಗೆ ಏನಕ್ಕೆ ಹೆಸರು ಅಂದ್ರೆ ವೇದದಲ್ಲಿ ಉಷ್ಮಾಕ್ಷರಗಳು ಅಂತ ಹೇಳ್ತಾರೆ. ಎಲ್ಲ ಉಷ್ಮಾಕ್ಷರಗಳಾಗಿ ಉಷ್ಮಾಕ್ಷರಗಳು ನಾಲ್ಕೇ ನೋಡಿ, ಯಾಗ ಲಾಭ ಶಾಸ ಸಾಹ ಲಾಕ್ಷ ಹತ್ತು ಅಕ್ಷರಗಳಿವೆ. ಈ ಹತ್ತು ಅಕ್ಷರಗಳಲ್ಲಿ ಮಧ್ಯದಲ್ಲಿರುವ ಶಾಸ ಸಾಹ ಇವು ಮಾತ್ರ ಉಷ್ಮಾಕ್ಷ. ಈ ಎರಡವಗಳು ಉಷ್ಮಾಕ್ಷರಗಳಲ್ಲ, ಉಳ್ಳಾಕ್ಷರಗಳನ್ನು ಉಷ್ಮಾಕ್ಷರಗಳು ಬಳಸಿ. ಅಂದ್ರೆ ಉಷ್ಮಾಕ್ಷರಗಳು ಅಂದ್ರೆ ಏನು ಗೊತ್ತಾ, ಅದು ಏನಪ್ಪ ಉಷ್ಮಾಕ್ಷರ ಅಂದ್ರೆ ಉಷ್ಮ ಉಷ್ಮ ಅಂದ್ರೆ ಏನು? ಒಂದು ವಿಷಯ, ಯಾವ ಅಕ್ಷರವನ್ನ ಇದೆಲ್ಲ ಒಳಗಿನ ಉಚ್ಚಾರದ ಸೂಕ್ಷ್ಮವಾದ ಅಬ್ಸರ್ವೇಷನ್ನಿಂದ ಪ್ರಾಚೀನ ಕಂಡು ಅದು ನಾದದ ಹಿಂದೆ ಇದ್ದಬಹುದು. ಅದರಿಂದ ಅವನು ಇಷ್ಟು ಶಬ್ದ ನಾದ ಆದ್ರೂ ಗೊತ್ತಾಗುತ್ತೆ ನಮ್ಗೆ, ಗಂಟೆ ಒಡೆಯುವಾಗ ಬೆಳೆದು ನಾದವೇ ಗೊತ್ತಾಗ ಶಬ್ದ ಆಯ್ತು ಅಂತ ಅನಿಸೋದಿಲ್ಲ. ನಾದನ ಅತ್ಯಂತ ಸೂಕ್ಷ್ಮ ಎರಗೆಂಬುದು ಅವನು, ಅವನಿಗೆ ಕಂಡಿತು ದೇಹದಲ್ಲಿ ಯಾವುದನ್ನ ಅಂದ್ರೆ ಗಾಳಿ ಒಳಗಿನಿಂದ ಗಾಳಿ ಸಂಚಾರ ಆಗಿ ಅದನ್ನ ಅಲ್ಪ ಪ್ರಾಣ ಮನ ಪ್ರಾಣ ಅಂತ ಮಾಡಿ, ಆ ಅಲ್ಪ ಪ್ರಾಣ ಮಹಾಪ್ರಾಣಗಳು ಅಥವಾ ಕಾಥ ಕಾಥ ಅದನ್ನ ಏನ್ ಮಾಡಿದ್ರು ಕಾ ಅನ್ನೋದಕ್ಕಿಂತ ಖಾ ಅಂತ ಉಚ್ಚಾರ ಮಾಡಬೇಕಾಗಿದ್ದರೆ ಏನ್ ಮಾಡ್ಬೇಕು ಅಂದ್ರೆ ಕಂಠದ ನಾಳ ಅಗಲವಾಗಿದ್ರೆ ಕಾ ಬರುತ್ತೆ, ಕಂಠದ ನಾಳವನ್ನ ಹಿರಿದು ಬಳಸಿ ಉಚ್ಚಾರ ಮಾಡಿದ್ರೆ ಅದು ಖಾ. ಕಂಠ ನಾಳದಲ್ಲಿ ನಾದ ಮೇಲೆ ಬರಬೇಕಲ್ಲ ನಾಭಿಯಿಂದ, ಅದು ನಾಳ ಸಣ್ಣದು ಮಾಡಿದ್ರೆ ಸ್ವಲ್ಪ ದೊಡ್ಡದಾಗುತ್ತೆ. ಬೆಟ್ಟಲೆಕಾಯಿ ದೊಡ್ಡ ಸಣ್ಣ ತೂತು ಮಾಡಿ ಕಾಯಿ ಇಟ್ಟು ದೊಡ್ಡವಾಗುತ್ತೆ, ದೊಡ್ಡ ತೂತು ಮಾಡಿ ಸಣ್ಣದ. ಹಾಗೆ ನಮಗೆ ಅಕ್ಷರ ಖಾ ಬರಬೇಕಾಗಿದ್ರೆ ಅದು ಕಂಠನಾಳವನ್ನು ಕಿಡಿದು ಮಾಡಿ ಕಂಠನಾಳ ಅಗಲಿಸಿ ಕೊಟ್ಟರೆ ಟಾಲು. ಹೀಗೆ ಒಳಗಿನಿಂದ ಏನೇನು ಕ್ರಿಯೆ ಆಗುತ್ತೆ ಅನ್ನೋದು ಆಬ್ಸರ್ವೇಷನ್ ಮಾಡಿ. ಈ ನಾಲ್ಕು ಅಕ್ಷರಗಳನ್ನು ಉಚ್ಚಾರ ಮಾಡುವಾಗ ಗಾಳಿಯಲ್ಲಿ ಟೆಂಪರೇಚರ್ ಕ್ರಿಯೇಟ್ ಆಗುತ್ತೆ, ಉಷ್ಣತ್ವ ಕ್ರಿಯೇಟ್ ಆದ ಟೆಂಪರೇಚರ್ ಕ್ರಿಯೇಟ್ ಆಗದೆ ಇದ್ರೆ ಅದನ್ನು ಇದು ಉಷ್ಣಾಕ್ಷರಗಳು ಒಳಗಿನಿಂದ ಬಿಸಿ ಕ್ರಿಯೇಟ್ ಆಗುತ್ತೆ. ಆ ಗಾಳಿ ಮೇಲೆ ಬರುವಾಗ ಅದು ಬಿಸಿಗಾಳಿ, ಸ್ವಲ್ಪ ಪ್ರಾಣಾಕ್ರಿ ಜೊತೆಗೆ ಬಿಸಿಗಾಳಿ ಮೇಲೆ ಬಂದ್ರೆ ಶಾಖ. ಬಾಳೆ ಜೊತೆಗೆ ಈ ಮೂರನ್ನು ಬೇರೆ ಬೇರೆ ಹೇಳಲಿಕ್ಕೆ ಬರುತ್ತೆ, ಬಂಗಾರದ ಹೇಳಲಿಕ್ಕೆ ಬರುತ್ತೆ. ಅವರು ಶಾರದಾ ದೇವಿಯಂತ ಶಾರದಾ ದೇವಿ ಅಂತ ಹೇಳೋದು, ಶಾರದಾ ಶಾರದಾ ಹೇಳಿದ್ರೆ ಅವರು ಶೀರ್ಷ ಅಂತ ಮಾಡಿ ಹೇಳಿ ಬರುತ್ತೆ. ಯಾಕಂದ್ರೆ ಶೀರ್ಷ ಅದು ಹೇಳಿ ಬರ್ತಾರೆ, ಶಾರ ಬರುದ್ರೆ ಶಾರು ಬರುದ್ರೆ ಶಾರದಾ ದೇವಿ ಅಂತಾರೆ ಅವರು ಶಾರದಾ ಮಾತೆ. ಶಿಷ್ಯ ಬಹಳ ಜನರಿಗೆ ಇದರ ಸ್ಥಾನದ ವ್ಯತ್ಯಾಸ ಗೊತ್ತಾಗುವುದಿಲ್ಲ. ಇವಾಗ ನಾನು ಎಷ್ಟು ಅಂತ ಹೇಳಿದ್ದೆ, ನಮ್ಮಲ್ಲಿ ಶ್ರೀ ಶ್ರೀಪಾದರು ಶ್ರೀಪಾದರು ಶ್ರೀಪಾದ ಹೇಳಿಕೊಂಡು ಶ್ರೀ ಎಸ್ಆರ್ ಐ ಶ್ರೀಪಾದರು ಶ್ರೀಪಾದರು ಅಂತ ಹೇಳಿ ಶ್ರೀಪಾದ ಅಂತ ಹೇಳಿಕೊಂಡು ಈ ಒಳಗಿನ ಟೆಂಪರೇಚರ್ ಕ್ರಿಯೇಟ್ ಆಗ್ತದೆ. ಹೇಳುವಾಗ ಶಕಾರೋಪಣ ನಕಾರೋಪಣ ಶಕಾರ ಪ್ರಾಣಾತ್ಮ ಒಳಗಿನಿಂದ ಪ್ರಾಣಶಕ್ತಿ ಜಾಗೃತವಾಗಿ ಟೆಂಪರೇಚರ್ ಕ್ರಿಯೇಟ್ ಆಗ್ತದೆ. ಅದಕ್ಕೆ ಉಷ್ಮಾಕ್ಷರ ಒಳ್ಳೆ ಯಾವ ಉಷ್ಮಾಕ್ಷರಗಳಲ್ಲ, ಅದರ ಮೊದಲಿರತಕ್ಕಂಥ ಅಕ್ಷರಗಳಿಗೆ ಯಾಗ ಲಾಭ ಉಷ್ಮಾಕ್ಷರಗಳಲ್ಲ, ಅದನ್ನ ಏನು ಹೀಟ್ ಟೆಂಪರೇಚರ್ ಕ್ಷ ಋಣಾಕ್ಷ. ಆದರೆ ಇಲ್ಲಿ ಉಷ್ಮಾಕ್ಷರಗಳು ಸ್ಪರ್ಶ ಇಪ್ಪತ್ತೈದು ಸ್ವರ ಹದಿನಾರು ನಾಲ್ಕು ಉಷ್ಮಕ್ಷರದಲ್ಲಿ ಏನು ಯಾರ ಲಾಭ ಒಬ್ಬ ವ್ಯಾಖ್ಯಾನಕಾರ ಬರೆಯುವುದಿಲ್ಲ, ಅವ್ರ ಮೂಲಕ್ಕೆ ಚಿತ್ರ ಬಂದ್ಬಿಟ್ಟು ಅವ್ರ ಕೆಲಸ ಮುಗಿಯುತ್ತೆ. ಇದು ಉಷ್ಮಾಕ್ಷರ ಅಂದ್ರೆ ಛತ್ರಿ ನ್ಯಾಯ ಅದು. ಮೊದಲನೇದು ಎರಲವಗಳು ಅಂತಸ್ಥಾಕ್ಷರಗಳು. ಈ ಹತ್ತು ಅಕ್ಷರಗಳಿಗೆ ಒಟ್ಟಿಗೆ ಯಾವಾಕ್ಷರಗಳು, ಈ ಎಲ್ಲ ಯಾವಾಕ್ಷರಗಳನ್ನು ಉಷ್ಮಾಕ್ಷರ ಹೇಳ್ಬಿಟ್ಟು, ಉಷ್ಮಾಕ್ಷರ ಅಂದ್ರೆ ಉಳಿದದೆಲ್ಲ ಸ್ವರ ಮತ್ತು ವರ್ಗ ಒಂದೀಯ ಇಪ್ಪತ್ತೈದು ಅಕ್ಷರಗಳು ಸ್ವರಗಳು ಬಿಟ್ಟು ಉಳಿದವುಗಳೆಲ್ಲ ಉಷ್ಮಾಕ್ಷರಗಳು. ಅದೆಲ್ಲ ಉಷ್ಮಾಕ್ಷರ ಅಲ್ಲ ಅಲ್ವಾ? ಅಂದ್ರೆ ನಮ್ಮದು ನ್ಯಾಯ ಉಂಟು, ಛತ್ರಿ ನ್ಯಾಯ ಅಂತ. ಛತ್ರಿ ನ್ಯಾಯ ಅಂತಂದ್ರೆ ಏ ನೋಡವ್ರು ಕೊಡೆಯವರು ಹೋಗ್ತಾರೆ, ಕಳ್ಳಬಾರ ಕೊಡೆಯವರು ಹೋಗ್ತಾರೆ, ಕೊಡೆಯವರು ಹತ್ತು ಜನ ಹೋಗ್ತಾ ಇದ್ದಾರೆ, ಅದ್ರಲ್ಲಿ ಇಬ್ಬರ ಹತ್ರ ಕೊಡೆ ಇಲ್ಲ, ಎಂಟು ಜನ ಹತ್ರ ಕೊಡೆ ಉಂಟು, ಏನಂದ್ರೆ ನೋಡ ಅಲ್ಲಿ ಕೊಡೆಯವರು ಹೋಗ್ತಾರಲ್ವಾ, ಏ ಇಬ್ಬರ ಹತ್ರ ಕೊಡೆ ಇಲ್ಲ ಅಲ್ವಾ? ಛತ್ರಿ ನ್ಯಾಯ ಅಂದ್ರೆ ಹಾಗೆ ಹೆಚ್ಚು ಜನರ ಹತ್ರ ಕೊಡೆ ಇದೆ, ಒಬ್ಬರಿಬ್ರು ಕೊಡೆ ಅಡಿಯಲ್ಲ ಹೋಗ್ತಾ ಇದ್ದಾರಲ್ಲ, ಕೊಡೆ ಇದ್ದವರ ಅಡಿಯಲ್ಲಿ. ಛತ್ರಿ ನ್ಯಾಯ ಅಂದ್ರೆ ಮೆಜಾರಿಟಿಯಲ್ಲಿ ಏನಿದೆ ಅದನ್ನ ಇಟ್ಕೊಂಡಿರೋದು, ಕೊಡೆ ಇಲ್ಲದಿದ್ದವರನ್ನು ನೀವು ಕೊಡೆ ಒಂದು ಕರ್ಮ ಮಾತಾಡಿ ಪ್ರಜಾಪತಿ ಬೋಧನೆಯ ಬೋಧನೆ ಇದು ಅಕ್ಷರದಲ್ಲಿ ರೂಪ ಅದು. ಅಕ್ಷರದ ಮೂಲಕ ಬೋಧನೆ ಅಲ್ವ, ಬೋಧಕ ರೂಪ ಅದು. ಸ್ವರದ ಮೂಲಕ ನಮಗೆ ಬೋಧನೆ ಕೊಡ್ತಕ್ಕಂಥ ವಾಯುದೇವರು ಇಂದ್ರ. ಉಷ್ಮದ ಮೂಲಕ ಬೋಧನೆ ಕೊಡ್ತ, ಅಕ್ಷರದ ಮೂಲಕ ಅರ್ಥದ ಬೋಧನೆ ಎಂದಾಗ ಅಕ್ಷರ ಇರುವುದು, ಅಕ್ಷರದಿಂದ ಅರ್ಥದ ಬೋಧ. ಸೊ ಆ ಅಕ್ಷರಗಳಲ್ಲಿ ಇದ್ದು ನಮಗೆ ಟೀಚ್ ಮಾಡ್ತಾ ಇರತಕ್ಕಂಥ ರೂಪ ಬೋಧನೆ ಕೊಡ್ತಕ್ಕಂಥ ಅರಿವು ಕೊಡ್ತಕ್ಕಂಥ. ಆದ್ರಿಂದ ಆ ಬೋಧಕ ರೂಪವನ್ನ ಪ್ರಜಾಪತಿ ಅಂತ ಹೇಳ್ತಾರೆ ವಾಯುದೇವರು ಇಂದ್ರ. ಇದು ಸಾಮಾನ್ಯ ಹೀಗೆ ಹೇಳಬೇಕು ಅಂತ ಇವ ವಿಶೇಷ ಉಲ್ಲೇಖ ಪ್ರಾಚೀನ ಗ್ರಂಥದಲ್ಲಿ ಇದೆ. ಯಾಕೆ ಇಂದ್ರ ಅಂದ್ರೆ ಇದನ್ನು ರಾತಿ, ಇದನ್ನು ಕುರಿತು ನಮಗೆ ತಿಳಿಯಬೇಕಾದ ವಿಷಯವನ್ನು ರಾತಿ ತಿಳಿಯಬೇಕು. ಅದರಿಂದ ದಿಸ್ ವಿಚ್ ಇಸ್ ಟು ಬಿ ನೋನ್, ಅದು ಯಾವುದು ನಾವು ತಿಳಿಬೇಕು ಅದನ್ನ ತಿಳಿಸುತ್ತಾನೆ ಅದನ್ನೇ ಇಂದ್ರ. ಪ್ರಜಾಪಾತಿ, ಪ್ರಜಾ ಅಂದ್ರೆ ಪ್ರಜ್ಞೆ, ನಮ್ಮಲ್ಲಿರತಕ್ಕಂತಹ ಪ್ರಜ್ಞೆಯನ್ನ ಪಾಲಿಸುತ್ತಾನೆ. ಪಾಲಿಸುವುದು ಅಂದ್ರೆ ಎರಡು ಅರ್ಥ, ಪಾಲಿಸುವುದು ಅಂದ್ರೆ ಒಂದು ದಯಪಾಲಿಸುವುದು ಕನ್ನಡದ ಅರ್ಥ ಕೊಡುವುದು, ಮತ್ತೊಂದು ಇಷ್ಟೊಂದನ್ನು ಪಾಲಿಸುವುದು ಕೊಡುವುದು ಯೋಗಾಕ್ಷೇಪ. ಇಲ್ಲದೆ ಇದ್ದದನ್ನು ಕೊಡುವುದು, ಇದ್ದದ್ದನ್ನು ಕೊಡಿಸುವುದು ಅದು ಪಾಲ. ಹೀಗೆ ಪ್ರಜಾಪಾತಿ ಅಂದ್ರೆ ಪ್ರಜ್ಞೆಯನ್ನು ಕೊಡ್ತಾನೆ, ಇದಂಬ್ರಾತಿ ಈ ವಸ್ತುವಿನ ಅರಿವನ್ನು ಕೊಡ್ತಾನೆ. ಹಾಗೆ ಇಂದ್ರ ಅಂದ್ರೆ ನಮ್ಮ ಮುಂದಿರತಕ್ಕಂಥ ನಾವು ತಿಳಿಯಬೇಕಾದ ಸಂಗತಿ ಅರಿವನ್ನು ಕೊಡುವನು. ಪ್ರಜಾಪಾತಿ ಅಂದ್ರೆ ನಮಗೆ ಆ ವಸ್ತುವಿನ ಪ್ರಜ್ಞೆಯನ್ನು ಕೊಡುವನು. ಅದಕ್ಕೋಸ್ಕರ ವಿಷ್ಣುವನ್ನು ಪ್ರಜ್ಞಾದಾನ ಮಾಡತಕ್ಕಂಥ ಪ್ರೊಫೆಷನ್ ಇದ್ದಾಗ, ನಮಗೆ ಉಪದೇಶಕನಾಗಿ ಬೋಧಕನಾಗಿ ನಿಂತಾಗ ವಾಯುದೇವರನ್ನು ಇಂದ್ರ ವಿಷ್ಣು ಪ್ರಜಾಪತಿ ಅಂತ ಅಕ್ಷರ ಪ್ರತೀಕದಲ್ಲಿ ಉಪಾಸನೆ ಮಾಡುವಾಗ ಪ್ರಜಾಪತಿ ಅಂದ್ರೆ ವಿಷ್ಣು, ಇಂದ್ರ ಅಂದ್ರೆ ವಾಯುದೇವ. ಸ್ವರಗಳು ವಾಯುದೇವರಿಗೆ ಸಂಬಂಧಪಟ್ಟದ್ದು, ಸ್ಪರ್ಶಾಕ್ಷರಗಳು ರುದ್ರದೇವರಿಗೆ ಸಂಬಂಧಪಟ್ಟದ್ದು, ಉಷ್ಮಾಕ್ಷರಗಳು ವಿಷ್ಣುವಿಗೆ ಸಂಬಂಧಪಟ್ಟದ್ದು. ಆಯ್ತು, ಇದರಿಂದ ಏನು ಮುಂದೆ ಆ ಅನುಸಂಧಾನ. ಸ್ವರಗಳನ್ನು ಉಚ್ಚಾರ ಮಾಡುವಾಗ ವಾಯುದೇವರ ಪ್ರತೀಕ ಇದೆ, ಸ್ಪರ್ಶಗಳು ರುದ್ರದೇವರ ಪ್ರತೀಕ, ನಾರಾಯಣ ಪ್ರತೀಕ ಅಂತ ಹೇಳ್ಕೊಂಡು ಉಚ್ಚಾರ ಮಾಡಿದೆ. ಇದು ಬರೀ ಸಾಮವೇದದಲ್ಲಿ ಮಾತ್ರ ಅಲ್ಲ, ಯಾವುದೇ ಮಂತ್ರ ಹೇಳಿದೆ ಋಗ್ವೇದ ಹೇಳುವಾಗ ಇದೇ ಸ್ವರಗಳು, ಸ್ವರ ವರ್ಣ ಬೇರೆ ಆಗುತ್ತೆ, ಇದೇ ಸ್ಪರ್ಶಗಳು, ಇದೇ ಉಷ್ಮಾಕ್ಷರು. ಋಗ್ವೇದ ಹೇಳುವಾಗ ಇದೇ ಅನುಸಂಧಾನ, ಯಜುರ್ವೇದಿಗಳಾಗಲೂ ಇದೇ ಅನುಸಂಧಾನ, ಪುರಾಣಾದಿಗಳಲ್ಲಿ ಹೇಳುವಾಗಲೂ ಯಾವುದೇ ಮಂತ್ರ ಯಾವುದೇ ಸ್ತೋತ್ರವನ್ನು ಹೇಳುವಾಗಲೂ ಮನಸ್ಸಿಗೆ ಅಥವಾ ಪುರಾಣ ಯಾವುದೇ ಕನ್ನಡದ ಹಾಡು ಕನ್ನಡದ ದೇವನಾಮ ಆಡುವುದಾದ್ರೂ ಅದರಲ್ಲಿ ಇರತಕ್ಕಂತಹ ವರ್ಣಗಳಿವೆ ತಾನೆ ಆದಿತಕ್ಷ ಅದರ ಅನುಸಂಧಾನ. ಸ್ವರಗಳಲ್ಲಿ ಪ್ರಾಣದೇವರು ಪ್ರತೀಕವಾಗಿದೆ, ಅದು ಸ್ವರಗಳಲ್ಲಿ ಪ್ರಾಣದೇವರಿದ್ದಾರೆ, ಸ್ಪರ್ಶಾಕ್ಷರಗಳಲ್ಲಿ ರುದ್ರದೇವರು, ಉಷ್ಮಾಕ್ಷರಲ್ಲಿ ವಿಷ್ಣು ಇದ್ದು ನಮ್ಮಿಂದ ತುಳಸಿ ಆ ದೇವರ ಪ್ರತೀಕದ ಮೂಲಕ ನಾವು ಈ ವರ್ಣ ಉಚ್ಚಾರದ ಮೂಲಕ ಅವರ ಆರಾಧನೆ ಮಾಡ್ತಾ ಇದ್ದೇವೆ ಅಂತ ತಿಳ್ಕೊಬೇಕು. ಸಪೋಸ್ ಒಬ್ಬ ಸರಿಯಾಗಿ ಹೇಳ್ತಾ ಇದ್ದಾರೆ, ಸ್ವರ ವರ್ಣಗಳನ್ನು ಸರಿಯಾಗಿ ಉಚ್ಚಾರ ಮಾಡ್ತಾ ಇದ್ದಾರೆ, ಆ ಉಚ್ಚಾರ ಮಾಡುವಾಗ ಸಯದಿ ಅವಾಗ ಯದಿ ತಮ್ಮ ಸ್ವರೇಶು ಉಪಾದಭೇದ, ಸ್ವಚ್ಛವಾಗಿ ಸ್ವರಗಳನ್ನು ಹೇಳ್ತಾ ಇದ್ದಾರೆ, ತಪ್ಪ ಹೇಳಿಲ್ಲ. ಸ್ವರಗಳಲ್ಲಿ ಉಚ್ಚಾರದಲ್ಲಿ ವ್ಯತ್ಯಾಸಗಳಿದೆಯಲ್ಲ, ಅಕಾರವನ್ನು ಉಚ್ಚಾರ ಮಾಡುವುದಕ್ಕೆ ಎಲ್ಲ ಸ್ವರ ಉಚ್ಚಾರ ಮಾಡೋದಕ್ಕೂ ಬೇರೆ ಬೇರೆ ನಿಯಮಗಳಿವೆ. ಅಕಾರವನ್ನು ಆ ಅಂತ ಉಚ್ಚಾರ ಮಾಡಬೇಕು, ಅಕಾರವನ್ನು ಅ ಅಂತ ಉಚ್ಚಾರ ಮಾಡಬೇಕು, ಆ ಅಂತ ತಪ್ಪಾಯಿತು, ಅಗ್ನಿವೀಳೆ ಅಂತ ಬಾಯಿಸಲು ಹೋಯಿತು, ಅದು ಅಗ್ನಿವೀಳೆ ಅಂತ ಅಗ್ನಿವೀಳೆ ಅಂತ ಆ ಅಗ್ನಿ ಅಂತ ಬಾಯಿಸಲು ಅಗ್ನಿ ಹೇಳಿದರೆ ಅಗ್ನಿ ಹೊರಡಬಿಟ್ಟು ಬಹಳ ಜನ ಅಗ್ನಿ ಅಂತ ಸ್ತೋತ್ರ ಹೇಳುವ ಅಗ್ನಿ ಹೊರಡಬಿಡ್ತಾರೆ, ಅಗ್ನಿ ಇರೋದೇ ಇಲ್ಲ, ಅಗ್ನಿ ಸುತ್ತಮಾತ ಇರೋದು ಅಗ್ನಿ ಇರೋದು, ಯಾಕೆಂದ್ರೆ ಆ ಮಂತ್ರವನ್ನು ಹ್ಯಾಂಗ ಉಚ್ಚಾರ ಮಾಡಬಹುದು. ಆ ಕಾರದಲ್ಲಿ ಅಕಾರ ಇಕಾರ ಉಕಾರ ಉಚ್ಚಾರಗಳೆಲ್ಲ ಸ್ವಚ್ಛವಾಗಿದೆ, ಅರ್ಥದಲ್ಲಿ ಯಾರಾದರೂ ಒಬ್ಬ ಅಸೂಯೆಯಿಂದ ಅವನು ನಿಜವಾಗಿ ತಪ್ಪುದಲ್ಲ, ಅವನು ತಾಮಸ ಸ್ವಭಾವದು, ಅವನು ಟೀಕಾ ಮಾಡಬೇಕು ಅಂತ ನಿಂದ ಮಾಡಬೇಕು ಅಂತ ಇವ್ರು ವೇದವನ್ನು ಹೇಳಿದ ನಿಂದ ಮಾಡಬೇಕು. ಸಯದಿ ಸ್ತಂಭ್ಯದಿ ಸ್ವರೇ ಶುಭಾನ ಸೀತ ಸ್ವರ ಏ ಸ್ವರವೇ ಸರಿ ಇರುತ್ತೆ, ಎಲ್ಲ ಸ್ವರಾಕ್ಷರಿಗೆ ಸ್ವಾಗತವ ಹೇಳ್ತಾರೆ, ಸರಿಯಾಗಿ ಸ್ವರಾಕ್ಷರಿಗಳಲ್ಲಿ ಬರುವುದಿಲ್ಲ ಅಂತ ಯಾರಾದರೂ ನಿಂದ ಮಾಡಿದರೆ ಜ್ಞಾನಿಗಳು ಅಲ್ಲ, ನೀವು ತಪ್ಪು ಹೇಳಿ ಜ್ಞಾನಿಗಳು ನಿಂದ ಮಾಡಿದ್ರೆ ತಿದ್ಕೋಬೇಕು. ಇದು ಇವನು ಜ್ಞಾನಿ, ನಿಂದ ಮಾಡೋನು ಅಜ್ಞಾನಿ. ಅಜ್ಞಾನದಿಂದ ಅಸೂಯೆಯಿಂದ ದ್ವೇಷದಿಂದ ನಿಂದ ಮಾಡಿದರೆ ವೈದಿಕರೇ ಇಂಥ ಪವರ್ ಇದೆ, ಅವನು ತಕ್ಷಣ ಉತ್ತರ ಕೊಡಬೇಕಂತೇನು. ಇಂದ್ರ ಶರಣ ಪ್ರಾಪ್ತ ಸತ್ವ ಪ್ರತಿಪಕ್ಷತೆ ಇದೆ ನಮ್ಮ ಗುರು. ನಾನು ಸ್ವರಗಳನ್ನು ಹುಡುಗಾಟದಿಂದ ಉಚ್ಚಾರ ಮಾಡಲಿಲ್ಲ, ನಾನು ಸ್ವರಗಳನ್ನು ಉಚ್ಚಾರ ಮಾಡಬೇಕಾದ ಸ್ವರಗಳ ಪ್ರತೀಕ ಪ್ರಾಣದೇವರು ಅಂತ ತಿಳಿದು ಅದರ ಸ್ಥಾನಗಳನ್ನು ತಿಳಿದು ಪ್ರಾಣದೇವರನ್ನು ಪ್ರಾರ್ಥನೆ ಮಾಡಿ ನನ್ನಿಂದ ಸ್ವಚ್ಛವಾದ ಸ್ವರಗಳನ್ನು ನುಡಿಸಿ ಅಂತ ಶರಣಾಗತನಾಗಿ ನಾನು ಹೇಳ್ತೇನೆ. ಇಂದ್ರಂ ಶರಣ ಪ್ರಾಪ್ತ ನಾನು ಸ್ವರಗಳನ್ನು ಉಚ್ಚಾರ ಮಾಡುವ ಪ್ರಾಣದೇವರಿಗೆ ಅರ್ಥಿಸಿಬಿಟ್ಟಿದ್ದೇನೆ, ಅದನ್ನು ಅವರಿಗೆ ಶರಣಾಗಿ ನಾನು ಹೇಳಿದ್ದೇನೆ. ಅದರಿಂದ ಅದರಲ್ಲಿ ಹೆಚ್ಚು ಕಮ್ಮಿ ಆಗಿದ್ದರೆ ಪ್ರಾಣದೇವರು ನೋಡಿಕೊಳ್ತಾರೆ. ನೀನಲ್ಲ ನಿನಗೆ ಪ್ರಾಣದೇವರು ಉತ್ತರ ಕೊಡ್ತಾ ನಾ ಕೊಡೋಲ್ಲ ಅಂತ ಸಮಾತ್ಮ ಪ್ರತಿಪಕ್ಷತೆ ಸ್ವರಾಕ್ಷರ ಯಾರ ಪ್ರತೀಕ? ಪ್ರಾಣದೇವರ ಪ್ರತೀಕ. ನಾನು ಆ ಪ್ರತೀಕದ ಮೂಲಕ ಪ್ರಾಣದೇವರು ಉಪಾಸನೆ ಮಾಡಿ ಏನು ಉತ್ತರ ಕೊಡ್ತಕ್ಕ ಪ್ರಾಣದೇವರು ಇತ್ತೇನ ಅಥೆಯದ್ದೇನ ಉಷ್ಮಸು ಉಪಾದ ಭೇದ ಹೇಳಿ ಬರೋದಿಲ್ಲ, ಸಾಕಿ ಶಾ ಹೇಳ್ತಾರೆ, ಶಾಕ್ಷ ಹೇಳ್ತಾರೆ, ಏನೇನು ಹೇಳ್ತಾರೆ ಸರಿ ಹೇಳಿ ಬರುವುದಿಲ್ಲ ಅಂತ ಹೇಳೋದು. ಉಷ್ಮಾಕ್ಷರಗಳನ್ನು ಉಚ್ಚಾರ ಮಾಡುವಾಗ ನಿಂದ ಮಾಡಿದರೆ ಇದು ಅಸೂಯೆಯಿಂದ ಸರಿಯಾಗಿ ಹೇಳ್ತಾರೆ. ಇವರು ವಿಷ್ಣು ಉಪಾಸಕ ವೇದವನ್ನು ಚೆನ್ನಾಗಿ ಹೇಳ್ತಾ ಇದ್ದಾರೆ, ಅದು ನಿಂದ ಮಾಡಿದ್ರು. ಹೇ ಏನು ವೇದ ಸರಿ ಇಲ್ಲ ಅಕ್ಷರಗಳಿಂದ ಇತ್ತು. ಅಭಯದ್ಯೇನ ಊಷ್ಮ ಸೂಪಾನ ಭೇದ ಪ್ರಜಾಪತಿ ಶರಣ ಊಷ್ಮಾಕ್ಷರಗಳನ್ನು ವಿಷ್ಣುವಿನ ಪ್ರತೀಕ ಅಂತ ತಿಳಿದು ವಿಷ್ಣು ವಿರಕ್ಷಗಳಾಗಿ ಅವರು ಪೂಜಾರ್ಹವಾಗಿದ್ದಾರೆ. ನೀನು ಅದನ್ನು ತಪ್ಪು ಅಂತ ಹೇಳಿದ್ರೆ ನಾನು ಅದಕ್ಕೆ ಉತ್ತರ ಕೊಡಬೇಕಾದಂತ ಭದ್ರತೆ ಇಲ್ಲ. ಯಾಕೆಂದ್ರೆ ಸತ್ವ ಪ್ರತಿಪಕ್ಷತೆ ಎಂದು ಮೊದಲು ನನ್ನ ಪ್ರಾಣದೇವರು ಉತ್ತರ ಕೊಡ್ತಾರೆ. ಭಗವಯ್ಯ ವಿಷ್ಣು ಉತ್ತರ ಕೊಡ್ಲಿಕ್ಕೆ ಬರುವುದಿಲ್ಲ ನನಗೆ. ಸತ್ವ ಪ್ರತಿಪೇಕ್ಷತೆ ಅಂದರೆ ನಿನ್ನನ್ನು ಹುಟ್ಟಿ ಸಂಹಾರ ಮಾಡಿಬಿಟ್ಟು ಪ್ರತಿಪೇಕ್ಷನಾದ ಕಳ್ಕೊಂಡಲ್ಲಿ ಚಚ್ಚು ನಿನ್ನನ್ನು ಚಚ್ಚಿ ಬಿಡ್ತಾನೆ ನಾರಾಯಣ ಎಂದು ಶ್ರೇಯಸ್ಸಾಗ ಸತ್ವ ಪ್ರತಿಪೇಕ್ಷತೆ ಇದ್ದೇ ನಂಬರು ಎಂದು ಅಥಯದಿ ಏನಂ ಸ್ಪರ್ಶ ಸ್ಪರ್ಶೇಶ ಉಪಾದ ಭೇದ ಸ್ಪರ್ಶಾಕ್ಷರಗಳಲ್ಲಿ ಹೇಳಿದರೆ ಅವನ ಅಕ್ಷರ ಅಲ್ಪ ಪ್ರಾಣ ಮನಪ್ರಾಣ ಹೇಳಿ ಬರುವುದಿಲ್ಲ ಅವನಿಗೆ ಏನು ಹೇಳ್ತಾನೆ ವೇದ ಅಂತ ಯಾರು ನಿಂದೆ ಬಿಡ ನಿಜವಾಗಿ ಅಸೂಯೆಯಿಂದ ಇವನು ಸರಿಯಾಗಿ ಹೇಳಿದ್ದಾನೆ. ಒಬ್ಬ ಜ್ಞಾನಿ ಹೀಗೆ ನಿಂದೆ ಮಾಡಿದರೆ ಎಂಬ ದೋಷ ಬರುವುದಿಲ್ಲ. ಇದು ಕಂಡು ಒಂದು ದ್ವೇಷದಿಂದ ಅಸೂಯೆಯಿಂದ ಭಗವಂತನಲ್ಲಿ ಭಗವತ್ ಭಕ್ತನಲ್ಲಿ ಅಸೂಯೆಯಿಂದ ಹೀಗೆ ಹೇಳಿದ್ರೆ ಸರಿ ಹೃದಯಜ್ಞಾನ ಪುಷ್ಪಸು ಅದನ್ನು ಸ್ಪರ್ಶೇಶು ಸ್ಪರ್ಶಾಕ್ಷರಗಳಲ್ಲಿ ದೋಷ ಹುಡುಕಿ ಅವೇನು ಸರಿಯಾಗಿ ಕಾಥಾಜಾತ ಅಂತ ಹೇಳಿದ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಆಗ ಇದರ ಮುಟ್ಟಿ ನಾನೇ ಹೇಳ್ತೇನೆ. ಸ್ಪರ್ಶೇಶು ನಮ್ಮಲ್ಲಿ ಏನು ವೇದ ಹೇಳುವಾಗ ನಕಾರ ಹೇಳುದು ನಕಾರ ಹೇಳುದು ಇದು ಸ್ಪರ್ಶೇಶು ನಕಾರ ಹೇಳುದು ಸಹಸ್ರಶಿ ಋಷಂ ದೇವಂ ವಿಶ್ವಾಕ್ಷಂ ವಿಶ್ವಶಂಭುವಂ ಅಲ್ಲಿ ಅದರಲ್ಲಿ ಉಮ್ಮಿಲೆ ಅಲ್ಲಿ ಇದು ಬೇರೆ ಕಡೆಗಳಲ್ಲಿ ತುರಂತೆ ಇದರಲ್ಲಿ ಗುಮ್ಮುತ್ತಿ ಹೇಳತಕ್ಕಂಥದ್ದು ಅಲ್ಲ ನಕಾರಗಳು ಇದೆಲ್ಲ ಸ್ಪರ್ಶಾಕ್ಷರಗಳಲ್ಲಿ ಸಶುಚಿಷತ್ ಹಗುಂ ಸಶುಚಿಷತ್ ಅಲಂಗ ಸಶುಚಿಷತ್ ಸಿಂಹ ಇದು ಇದು ಸ್ಪರ್ಶಗಳಲ್ಲಿ ವಿಚಾರ ನಕಾರ ನಕಾರಗಳು ಇದು ಸ್ಪರ್ಶಗಳು. ಈ ದೋಷವನ್ನ ಒಬ್ಬ ಜ್ಞಾನಿ ಹೇಳಿದ್ರೆ ತಿದ್ದುಕೊಳ್ಳುತ್ತೆ, ಅವನ ದೋಷವೇ ಇಲ್ಲ. ಒಬ್ಬ ಅಸೂಯೆ ಅಂತ ಹೇಳಿದ್ರೆ ಅದೇ ರೀತಿಯಾದ ಸ್ಪರ್ಶೇಶು ಪಾದಭೇದ ಮೃತ್ಯು ಶಾಣ ಪ್ರಭು ಸತ್ವ ಪ್ರತಿ ದಕ್ಷತೆ ಇದೆಯನ್ನು ನಾನು ಮೃತ್ಯು ಇಷ್ಟದೇವತೆಯಾದ ಶಿವನನ್ನ ಪ್ರತೀಕವಾಗಿಟ್ಟುಕೊಂಡು ಆ ಮಂತ್ರಗಳು ಶಿವನ ಪ್ರತೀಕ ಅಕ್ಷರಗಳು ಸ್ಪರ್ಶಾಕ್ಷರಗಳು ತಿಳ್ಕೊಂಡು ಶಿವನಿಗೆ ಶರಣಾಗಿ ನಾನು ವಿಚಾರ ಮಾಡಿದ್ದೇನೆ. ಆದ್ರಿಂದ ಶಿವನ ಪ್ರಳಯಾತ್ಮನೆಯಲ್ಲಿ ನೀನು ಸುಟ್ಟು ಹೋಗ್ತೀಯ, ನೀನು ಆಕ್ಷೇಪ ಮಾಡಿದ್ರೆ ಸತ್ವ ಆಗ್ತೀನಿ ನಿಮಿಷದಲ್ಲಿ ಶಿವ ಸುಟ್ಟು ಬಿಟ್ಟಾಗ ನನ್ನನ್ನು ನಿನ್ನ ಶ್ರೇಯಸ್ಸು ಆಗುವುದಿಲ್ಲ, ನಿತ್ಯೇನು ಮುಂದಿನ ಹಾಗೆ ಹೇಳಬೇಕಾದ್ರೆ ಮೊದಲು ನಾವು ಸರಿ ಹೇಳಿರ್ಬೇಕು. ತಪ್ಪು ಹೇಳಿ ಶಾಪ ಕೊಟ್ಟರೆ ನಮಗೆ ವಾಪಸ್ ತಗೋದಕ್ಕೆ ನಾವು ಸರಿಯಾಗಿ ಹೇಳಿ ಆಮೇಲೆ ಅವನು ತಪ್ಪು ಹೇಳಿದ ನೋಡು. ನಾನು ಸ್ವಚ್ಛವಾದ ಶಿವನ ಪ್ರತೀಕವನ್ನು, ವಿಷ್ಣು ಪ್ರತೀಕವನ್ನು, ವಾಯುವಿನ ಪ್ರತೀಕವನ್ನು ಅವರ ಅನುಸಂಧಾನ ಉಚ್ಚಾರ ಮಾಡಿದ್ದೇನೆ. ಅವರಿಂದ ನಿನಗೆ ಅನಿಷ್ಟಕ್ಕೆ ಬಲಿಯಾಗ್ತೀಯ ನೀನು ಒಂದು ಶಾಪ ಕೊಟ್ಟಿದ್ದ. ನಾನು ಸರಿಯಾಗಿ ಹೇಳಬೇಕು, ಹೇಗೆ ಹೇಳಬೇಕು? ಸ್ವರಗಳನ್ನು ಹೇಗೆ ಹೇಳಬೇಕು? ಸ್ಪರ್ಶಗಳನ್ನು ಹೇಗೆ ಹೇಳಬೇಕು? ಊಷ್ಮಗಳನ್ನು ಹೇಗೆ ಹೇಳಬೇಕು? ಸರ್ವೇ ಸ್ವರಾಹ ಏನ್ ಹೇಳಬೇಕು? ಸರ್ವೇ ಸ್ವರ ಬಲವಂತ ಶಕ್ತಿ ಕೊಡತಕ್ಕಂಥ ಸಾಮರ್ಥ್ಯ ಇದೆ. ಅದರಿಂದ ಇದ್ದರೆ ಬಲಂದ ದಾರಿ ಅಂತ ಹೇಳಿದ್ದಾರೆ ಆಚಾರ್ಯರು. ಉಚ್ಚಾರ ಹೇಗಿರಬೇಕು? ಈ ಉದಾಹರಣೆಗೆ ವಿಶ್ವಂ ವಿಷ್ಣು ಷಡ್ಕಾರು ಭೂತ ಪ್ರಭು ಭೂತಾತ್ಮ ಪರಮಾತ್ಮ ಚ ಮುಕ್ತಾನ ಪರಮಾಗತಿ ಅವ್ಯಯ ಪುರುಷ ಸಾಕ್ಷಿ ಕ್ಷೇತ್ರಜ್ಞ ಕ್ಷರ ಏವಜ ಇದು ಅದನ್ನು ಹೇಳಬೇಕಾದ ಸ್ಪೀಡ್. ಅದನ್ನ ವಿಶ್ವಂ ವಿಷ್ಣು ಷಡ್ಕಾರ ಅಂತ ಹೇಳಿದ್ರು ತಪ್ಪು. ವಿಶ್ವಂ ವಿಷ್ಣು ಷಡ್ಕಾರ ಬಹುದು, ಇವತ್ತು ಬುಧ ಒಂದು ಉದ್ಭವ ದೇವರ ಅಲಂಕಾರ ಪೂಜೆ ಆಗ ಮಾಡಿದ ಹುಡುಗರು ಹೇಳ್ತಾರೆ. ವಿಶ್ವಂ ವಿಷ್ಣು ಷಡ್ಕಾರ ಬಹುದು, ಇವತ್ತು ಬುಧ ಬುಧಾತ್ಮ ಸ್ವಾನ ಬುಧಾತ್ಮ ಪ್ರಾಪತಿ ಮುಕ್ತಾನ ಪ್ರಭಾವ ದೇವಿ ಬುಧ ಸಾಕ್ಷಿ ಕ್ಷೇತ್ರ ಕ್ಷಯವಜ ಇದು ಅಂದ್ರೆ ಒಂದಾಕ್ಷರದಲ್ಲಿ ಇನ್ನೊಂದು ಅಕ್ಷರವನ್ನು ಸೇರಿಸಿ ಫಾಸ್ಟ್ ಆಗಿ ಹೇಳುವುದರಿಂದ ಎಂದೂ ಆ ಮಂತ್ರ ಆಗುತ್ತಿಲ್ಲ. ಸುಮ್ಮನೆ ನಾನ ಸೌಂಡ್ ಪೊಲ್ಯೂಷನ್ ಅಷ್ಟೇ, ಅದು ವಾತಾವರಣದಲ್ಲಿ ಸೌಂಡ್ ಪೊಲ್ಯೂಷನ್ ಆಗುತ್ತೆ ಬರುತ್ತೆ, ಅದು ಮಂತ್ರ ಆಗುತ್ತೆ. ಅದಕ್ಕೆ ಅಗ್ರಸ್ಥ ಅನಿರಸ್ಥ ಅಕ್ಷರವನ್ನ ಲೋಪ ಮಾಡಬಾರದು. ಒಂದಕ್ಷರಕ್ಕೆ ಇನ್ನೊಕ್ಷರ ಸೇರಿಸಿ ಅವಸರದಲ್ಲಿ ಹೇಳಬಾರದು. ಅದನ್ನ ಬಿಡಿ ಬಿಡಿಯವಾಗಿ ಪ್ರತ್ಯೇಕವಾಗಿ ಅಗ್ರಸ್ಥಾನ ಅನಿರಸ್ಥಾನ ಮತ್ತೊಂದು ವಿಶೇಷ ಅಗ್ರಸ್ಥಾನ ಅನಿರಸ್ಥಾನ ವಿವೃತ ಅಂದ್ರೆ ಬಿಡಿ ಬಿಡಿಯಾಗಿ ವಿವೃತ ಅಂದ್ರೆ ಬಿಡಿ ಬಿಡಿಯಾಗಿ ಹೇಳಬೇಕು, ಬಾಯಿ ತೆರೆದು ಹೇಳಬೇಕು. ವಿವೃತ ಅಂದ್ರೆ ಎರಡು ಅಕ್ಷರಗಳನ್ನು ಬಿಡಿ ಬಿಡಿಯಾಗಿ ಪ್ರತಿಯೊಂದು ಅಕ್ಷರವನ್ನು ಗುರುತಿಸುವಂತೆ ಅದನ್ನು ಹೇಳುವಾಗ ಯಾವುದೇ ಅಕ್ಷರ ಸ್ಪಷ್ಟ ಆಗಬೇಕು. ಏನು ಶಬ್ದ ವಿಶ್ವಂ ವಿಷ್ಣು ಷಡ್ಕಾರು ಭೂತ ಪದ್ಯ ಭಗವತ್ ಪ್ರಭು ಭೂತ ಕರ್ತೃ ಭೂತ ಪ್ರತಿಭಾವು ಭೂತಾತ್ಮ ಭೂತ ಪಾವನ ಭೂತಾತ್ಮ ಪರಮಾತ್ಮ ಚ ಯಾವ ಅಕ್ಷರವೂ ಕೂಡ ಕೇಳಿಸದೇ ಇರಬಾರದು. ಯಾವ ಅಕ್ಷರವು ಒಂದರೊಳಗೆ ಒಂದು ಸೇರವಾಗಿರೋ ಕಿವಿಗೆ ಸ್ಪಷ್ಟ ಆಗಲಿಲ್ಲ ಅಂತ ಇರಬಾರದು. ಯಾವ ಅಕ್ಷರವು ಲೋಪ ಆಗಬಾರದು. ಯಾವ ಅಕ್ಷರವು ಬಿಡಿಬಿಡಿಯಾಗಿಲ್ಲದೆ ಗೊಂದಲ ಆಗಬಾರದು. ಅಗ್ರಸ್ತಾಹ ಅನಿರಸ್ತಾಹ ವಿವೃತಾಹ ಅಂತೀವಿ, ಹೇಗೆ ಉಚ್ಚಾರ ಮಾಡಬೇಕು ಅನ್ನೋದನ್ನ. ಯಾಕಂದ್ರೆ ಇದು ಸಂಸ್ಕೃತಕ್ಕೆ ಮಾತ್ರ, ಕೆಲವು ಭಾಷೆಗಳಲ್ಲಿ ಹಾಗಲ್ಲ. ಇಂಗ್ಲಿಷ್ಗೆ ಇದು ವಿರುದ್ಧ, ಅದು ಗ್ರಸ್ತ ನಿರಸ್ತ ವಿವೃತವಾಗಿ ಅವಿವೃತವಾಗಿ ಹೇಳಬೇಕು ಅಂತ ಸ್ಪಷ್ಟವಾಗಿ ಹೇಳಿಬಿಟ್ರೆ ಇನ್ ದ ಮಾರ್ನಿಂಗ್ ಅಂದ್ರೆ ಇಂಗ್ಲಿಷ್ ಆಗುತ್ತೆ. ಅದು ಅದನ್ನ ನುಂಗಿ ಹೇಳಬೇಕು. ಅದು ಪ್ರಾರಂಭ ಧರ್ಮ ಸರಿಯಾಗಿ ಬರೆದಂತ ಹಾಗೆ ಓದಿಬಿಟ್ರೆ ಇಂಗ್ಲಿಷ್ ಆಗುದಿಲ್ಲ. ಅಲ್ಲಿ ಒಂದು ಬರಿಬೇಕು, ಇನ್ನೊಂದು ಸ್ವಚ್ಛ ವಿಚಾರವಾಗಿರುತ್ತೆ. ನಮ್ಮಲ್ಲಿ ನಮ್ಮ ಇಂಡಿಯನ್ ಇಂಗ್ಲಿಷ್ ಆಗುತ್ತೆ ಎಫ್ ಓ ಆರ್ ಡಿ ಫೋರ್ ಅಂತ ಹೇಳ್ಬಿಟ್ಟು. ಫೋರ್ ಬಂದ್ರೆ ಅದು ಯಾವ ಭಾಷೆ ಅಲ್ಲ, ಅದನ್ನು ಫೋ ಅಂತ ಹೇಳಿ ಫೋರ್ ಫೋರ್ ಅಂತ ಬಿ ಓ ಆರ್ ಡಿ ಬಂದ್ರೆ ಫೋರ್ ಅಂತ ಹೇಳ್ಬೋದು.